हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए। ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ದಿನಾಂಕ 22 ಡಿಸೆಂಬರ್ 2025 ರಾಯಚೂರು ಕೃಷಿ ಇಲಾಖೆ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಇತರ ಅಭಿವೃದ್ಧಿ ಇಲಾಖೆಗಳ ಸಹಯೋಗದಲ್ಲಿ ಮಿಲ್ಲೆಟ್ ವಾಕ್ಥಾನ್ ಅಂತಂದ್ರೆ ಸಿರಿಧಾನ್ಯಗಳ ನಡಿಗೆ ಜಾಥಾವನ್ನ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯವಾಗಿ ಸಿರಿಧಾನ್ಯಗಳು ಸಂಪತ್ತಿನ ಆಗಾರ ಮತ್ತು ಮುಖ್ಯವಾಗಿ ಆರೋಗ್ಯದ ಆಗಾರಗಳಾಗಿವೆ. ಸಿರಿಧಾನ್ಯ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವಾಗಬಲ್ಲವು. ಈ ನಿಟ್ಟಿನಲ್ಲಿ ಜಾಗತಿಕವಾಗಿ ಈ ತೃಣಧಾನ್ಯಗಳಿಗೆ ಸಿರಿಧಾನ್ಯಗಳಿಗೆ ಹೆಚ್ಚಿನ ಪ್ರಮಾಣದ ಬೇಡಿಕೆ ಬಂದಿದೆ. ಸಿರಿಧಾನ್ಯಗಳನ್ನು ಬೆಳೆಸಲಿಕ್ಕೆ ಹಾಗೆಯೇ ಗ್ರಾಹಕರನ್ನು ಸೆಳೆಯಲಿಕ್ಕೆ, ಮುಖ್ಯವಾಗಿ ಗ್ರಾಹಕರು ಹಾಗೂ ಉತ್ಪಾದಕರು ಇದರ ಲಾಭವನ್ನು ಪಡ್ಕೋಬೇಕು ಎಂಬಂತಹ ಒಂದು ದೃಷ್ಟಿಯಲ್ಲಿ ಸರ್ಕಾರ ಸಿರಿಧಾನ್ಯಗಳ ಕುರಿತು ಸಾಕಷ್ಟು ಜಾಗೃತಿಗಳನ್ನು ಮೂಡಿಸುತ್ತಿದೆ. ಈ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಡಿಸೆಂಬರ್ 22, 2025 ವಿಶೇಷ ಸಿರಿಧಾನ್ಯಗಳ ನಡಿಗೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಾರ್ಯಾಲಯದಿಂದ ಜಿಲ್ಲಾ ನ್ಯಾಯಾಲಯಗಳ ಸಂಕೀರ್ಣ, ಕೃಷಿ ಇಲಾಖೆ, ಬಸವೇಶ್ವರ ವೃತ್ತದ ಮಾರ್ಗವಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಡಳಿತ ಭವನದವರೆಗೆ ಸಿರಿಧಾನ್ಯಗಳ ಕುರಿತಂತಹ ಒಂದು ಘೋಷಣೆ, ಹಾಗೆಯೇ ಆಕರ್ಷಕ ಡೊಳ್ಳು ಕುಣಿತ, ಮಾಹಿತಿ ಕರಪತ್ರ ಜೊತೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಿರಿಧಾನ್ಯಗಳ ಜಾಥಾ ಅಥವಾ ಸಿರಿಧಾನ್ಯಗಳ ನಡಿಗೆ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ, ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರುಗಳಾದಂತಹ ಎನ್ಎಸ್ ಭೋಸರಾಜು ಅವರುಗಳು ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀ ಈಶ್ವರ್ ಕುಮಾರ್ ಕಾಂದು, ಜಂಟಿ ಕೃಷಿ ನಿರ್ದೇಶಕರಾದಂತಹ ಪ್ರಕಾಶ್ ಆರ್ ಚೌಹಾಣ್, ಕೃಷಿ ನಿರ್ದೇಶಕರಾದಂತಹ ನೈಮ್ ಹುಸೇನ್, ಹಾಗೆಯೇ ಉಪ ಕೃಷಿ ನಿರ್ದೇಶಕರಾದಂತಹ ಶ್ರೀಯುತ ಮುತ್ತುರಾಜ್, ರಾಯಚೂರು ತಾಲೂಕಿನ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ದೀಪಾ ಎಲ್, ಹಾಗೆಯೇ ಕೃಷಿ ಇಲಾಖೆಯ ಎಲ್ಲ ತಾಲೂಕಿನ ಕೃಷಿ ಅಧಿಕಾರಿಗಳು, ಸಹಾಯಕ ಕೃಷಿ ನಿರ್ದೇಶಕರು ಈ ಜಾಥಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ, ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರುಗಳಾದಂತಹ ಶ್ರೀಯುತ ಎನ್ಎಸ್ ಭೋಸರಾಜು, ಹಾಗೆಯೇ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಈಶ್ವರ್ ಕುಮಾರ್ ಕಾಂದು, ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಪ್ರಕಾಶ್ ಚೌಹಾಣ್, ಇತರ ಗಣ್ಯಮಾನ್ಯರು ಬಲೂನ್ ಆಕಾಶಕ್ಕೆ ಬಿಡುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿದರು. ನಂತರ ಸಿರಿಧಾನ್ಯ ನಡಿಗೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಪ್ರಕಾಶ್ ಆರ್ ಚೌಹಾಣ್ ಅವರುಗಳು ತಮ್ಮ ವಿಚಾರವನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು. ಬಹಳಷ್ಟು ನಮ್ಮ ಹಸಿ ಕ್ರಾಂತಿ ಆದಮೇಲೆ ನಾವು ಸಕಾರಕ್ಮ ಮತ್ತು ಏನು ತಟಸ್ಥ ಆಹಾರ ಧಾನ್ಯಗಳನ್ನು ನಾವು ಕಡಿಮೆ ಮಾಡಿ ಸೇವನೆ ಮಾಡೋದು, ಈ ಗೋಧಿ ಮತ್ತು ಭತ್ತ ಬರುತ್ತೆ ಅದರಲ್ಲಿ, ಅದಕ್ಕೆ ಅದು ಬಹಳ ನಮಗೆ ಹೆಚ್ಚಿಗೆ ಅದು ಎಷ್ಟು ಬೇಕಷ್ಟು ನಾವು ಸೇವನೆ ಮಾಡಿದ್ರೆ ಏನು ತೊಂದರೆ ಇಲ್ಲ, ಹೆಚ್ಚಿಗೆ ಸೇವನೆ ಮಾಡೋದರಿಂದ ನಮಗೆ ರೋಗಕ್ಕೆ ಕಾರಣಗಳಾಗ್ತವೆ. ನಮ್ಮ ರೋಗ ಬೊಜ್ಜಾಗುವಂಥದ್ದು, ಮಲಬದ್ಧತೆ ಆಗುವಂಥದ್ದು ಮತ್ತು ಬಹಳಷ್ಟು ತೊಂದರೆಗಳು, ಬಿ ಪಿ, ಶುಗರ್ ಇಂಥವೆಲ್ಲ ಆಗ್ತಾಯಿದ್ದಾವೆ. ಅದರಲ್ಲಿ ಹೆಚ್ಚಿನ ಸಿರಿಧಾನ್ಯಗಳು ಏನು ಸಕಾರಕ್ರಮ ಇರ್ತವೆ. ಅವು ಏನಾಗ್ತವೆ, ನಮಗೆ ಅವು ಸೇವನೆ ಮಾಡೋದ್ರಿಂದ ಅವನು ಕೂಡ ನಮ್ಗೆ ಎಷ್ಟು ಬೇಕು, ನಮ್ಮ ಆಹಾರದಲ್ಲಿ ಸಮತೋಲನ ಇರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಇಲಾಖೆಯಿಂದ ಕಳೆದ 2023 ಇಂಟರ್ನ್ಯಾಷನಲ್ ಒಂದು ಸಿರಿಧಾನ್ಯ ಮೇಳ ಆಯಿತು. ಆಮೇಲೆ ಈಗ ಬಹಳಷ್ಟು ರೈತರು ಮತ್ತು ನಾಗರಿಕರು ಸೇವನೆ ಸಮತೋಲನ ಆಹಾರ ಪದ್ಧತಿಯನ್ನು ಬಳಸಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಲ್ಲಿ ಈ ಒಂದು ಸಿರಿಧಾನ್ಯ ನಡಿಗೆ ನಾವು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೇವೆ. ಈ ವರ್ಷ ಕೂಡ ಇದನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಇದಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಚಿವರಾದಂಥ ಮಾನ್ಯ ಬೋಸರಾಜ್ ಸರ್ ಅವರು ಬಂದಿದ್ದಾರೆ, ಸಣ್ಣ ನೀರಾವರಿ ಸಚಿವರು. ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಎಲ್ಲರ ವತಿಯಿಂದ ಈ ಒಂದು ನಡಿಗೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಅಂದು ಪ್ರಾರಂಭವಾದಂತಹ ಈ ಒಂದು ಜಾಥಾ ಕಾರ್ಯಕ್ರಮ ವಿಶೇಷ ಮಾಹಿತಿಯನ್ನೊಳಗೊಂಡು ರೈತ ಬಾಂಧವರಿಗೆ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸಿದರು. ಹಾಗೂ ವಿಶೇಷವಾಗಿ ಸಿರಿಧಾನ್ಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ವಿಶೇಷ ನೃತ್ಯವನ್ನು ಕೂಡ ಸಾರ್ವಜನಿಕರಿಗೆ ನೀಡಲಾಯಿತು. ಸಿರಿಧಾನ್ಯಗಳ ನಡಿಗೆ ಜಾಥಕ್ಕೆ ಚಾಲನೆ ನೀಡಿದಂತಹ NS ಭೋಸರಾಜು ಹಾಗೂ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ ಅವರುಗಳು ಕೂಡ ಜಾಥಾ ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳೊಂದಿಗೆ ಹೆಜ್ಜೆಯನ್ನು ಹಾಕಿದರು. ನಂತರ ವಿಶ್ವವಿದ್ಯಾಲಯಕ್ಕೆ ಆಗಮಿಸಿದಂತಹ ಈ ಜಾಥಾ ವಿಶೇಷ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದಂತಹ ಶ್ರೀಯುತ ನೈಮ್ ಹುಸೇನ್ ಅವರು ಸಿರಿಧಾನ್ಯಗಳ ಮಹತ್ವ, ಇಲಾಖೆ ಯಾಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂಬಂತಹ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡ್ರು. ಈ ಬರೀ ನಮ್ಮ ಪ್ರಮುಖ ಆಹಾರಗಳು ಆಗ್ಬಿಟ್ಟವೆ, ಇದರಿಂದ ನಮ್ಗೆ ಏನ್ ನಷ್ಟ ಆಗ್ತಾ ಇದ್ರೆ ನಮ್ಗೆಲ್ಲ ಗೊತ್ತಿದೆ. ಯಾಕಂದ್ರೆ ಇದರಿಂದ ಸಕ್ಕರೆ ಕಾಯಿಲೆ ಇರ್ಬೋದು, ಬ್ಲಡ್ ಪ್ರೆಷರ್ಸ್ ಇರ್ಬೋದು, ಹೃದಯಾಘಾತ ಇರ್ಬೋದು, ಮತ್ತೆ ಕ್ಯಾನ್ಸರ್ಸ್, ಹಲವಾರು ರೋಗಗಳಿಗೆ ಇದು ಆಹ್ವಾನ ಕೊಡ್ತಾ ಇದೆ. ನಮ್ಮ ಉದ್ದೇಶ ಈ ಕಾರ್ಯಾಗಾರ ನಮ್ಮೆಲ್ಲ ಜವಾಬ್ದಾರಿ ಏನಂದ್ರೆ ಈ ಸಿರಿಧಾನ್ಯಗಳನ್ನ ನಮ್ಮ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆಯಲು ರೈತರಿಗೆ ಪ್ರೋತ್ಸಾಹಿಸಿ ಮತ್ತೆ ಈ ಸಿರಿಧಾನ್ಯಗಳಿಂದ ಉತ್ಪಾದನೆಗಳು ಏನಾಗ್ತದೆ ಅದನ್ನ ಮೌಲ್ಯವರ್ಧನೆ ಮಾಡಿ ವರ್ಗೀಕರಣ ಮಾಡಿ ನಮ್ಮ ಪ್ಯಾಕಿಂಗ್ ಮತ್ತೆ ಮಾರ್ಕೆಟಿಂಗ್ ಮಾಡೋ ನಮ್ಮ ಮುಖ್ಯ ಉದ್ದೇಶ. ಯಾಕಂದ್ರೆ ಯಾವುದೇ ಒಂದು ನಾವು ಬೆಳೆಯನ್ನು ಬೆಳೆದ್ರೆ ಅದು ಮುಖ್ಯ ನೋಡೋದು ರೈತರು, ನಮ್ಮ ಮಾರ್ಕೆಟಿಂಗ್. ನಾವು ಎಲ್ಲಿವರೆಗೆ ಅವರಿಗೆ ಸಕಾಲ ಒಂದು ವೇದಿಕೆ ಮುಖಾಂತರ ಅವರಿಗೆ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡಿಕೊಡಲ್ಲ ಅಲ್ಲಿವರೆಗೆ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯಲ್ಲ. ಆದ್ರೆ ಇವತ್ತು ನೀವೆಲ್ಲ ನೋಡ್ತಾ ಇರಬಾರ್ದು, ಸಿಟಿಯಲ್ಲಿ ಇರ್ಬೋದು, ಶ್ರೀಮಂತರು ಇರ್ಬೋದು, ಎಲ್ಲರೂ ಈಗ ಸಿರಿಧಾನ್ಯ ಕಡೆ ಹೋಗ್ತಾ ಇದ್ದಾರೆ. ನಾವು ನಮ್ಮ ಹೆಮ್ಮೆ ಏನಂದ್ರೆ 2023 ಇಂಟರ್ನ್ಯಾಷನಲ್ ಮಿಲ್ಲೆಟ್ ಇಯರ್ ಅಂತ ನಮ್ಮ ಭಾರತ ದೇಶಕ್ಕೆ ನಮ್ಗೆ ಹೆಮ್ಮೆ ಅದು. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಭಾರತ ದೇಶಕ್ಕೆ ನಮ್ಗೆ ಅದು ಒಂದು ನಾವು ನಡೆಸ್ಕೊಟ್ಟಿದ್ದೀವಿ. ಮತ್ತೆ ಕಳೆದ ವರ್ಷ ನಮ್ಮ ಕರ್ನಾಟಕ ಸರ್ಕಾರ ಇಂಟರ್ನ್ಯಾಷನಲ್ ಮಿಲ್ಲೆಟ್ ಫೆಸ್ಟಿವಲ್ ಅಂತ ಮಾಡಿದ್ದಾರೆ. ಅಂದ್ರೆ ಉದ್ದೇಶ ಇಷ್ಟೇ, ಬೇರೆ ಬೇರೆ ನಮ್ಮ ರಾಜ್ಯ ಎಲ್ಲ ಬೇರೆ ಬೇರೆ ರಾಜ್ಯ ಮತ್ತೆ ಬೇರೆ ಬೇರೆ ದೇಶದಿಂದ ನಮ್ಮ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಎಲ್ಲರನ್ನ ಕರೆದು ಈ ಸಿರಿಧಾನ್ಯದ ಮಹತ್ವ ಏನು ಮತ್ತೆ ಇದರಿಂದ ಆಗುವ ಬೆನಿಫಿಟ್ಸ್ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ. ನಮ್ದು ಹೆಚ್ಚಿನ ಜವಾಬ್ದಾರಿ ಏನಂದ್ರೆ ನಮ್ಮ ಇಲಾಖೆ ಮತ್ತೆ ನಮ್ಮ ಯೂನಿವರ್ಸಿಟೀಸ್ ಎಲ್ಲರ ನಾವು ಕೈ ಜೋಡಿಸಿ ಇನ್ನೂ ಹೆಚ್ಚಿನ ಈ ಸಿರಿಧಾನ್ಯ ಉತ್ಪನ್ನಗಳ ಮತ್ತೆ ಸಿರಿಧಾನ್ಯ ಬೆಳೆಯಲು ನಾವು ಎಲ್ಲರ ಹತ್ರ ಜಾಗೃತಿ ಮೂಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಆರೋಗ್ಯ ಮತ್ತೆ ನಮ್ಮ ಎಲ್ಲ ಜವಾಬ್ದಾರಿ ಏನಂದ್ರೆ ನಮ್ಮ ಆರೋಗ್ಯ ಕಾಪಾಡ್ತಾ ನಾವು ಬೇರೆಯವ್ರದ್ದು ಆರೋಗ್ಯನ ಕಾಪಾಡೋ ನಮ್ಮ ಜವಾಬ್ದಾರಿ ಇರ್ತದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಈ ಸಿರಿಧಾನ್ಯ ಈಗ ಒಂದು ಪ್ರಮುಖ ಆಹಾರಗಳು ಬರಬೇಕು. ಯಾಕಂದ್ರೆ ನಾವು ದಿನ ಎದ್ರೆ ಬರೀ ಅಕ್ಕಿ ಮತ್ತೆ ಮಧ್ಯಾಹ್ನ ಅಂದ್ರೆ ಮೊದಲು ಬರೀ ಅಕ್ಕಿ ತಿಂತಿದ್ವಿ, ಈಗ ಸ್ವಲ್ಪ ಡಾಕ್ಟರ್ ಅವರು ಇವ್ರು ಹೇಳ್ತಾರಂತ ಈ ಗೋಧಿ ಮತ್ತೆ ಈ ಜೋಳದ ರೊಟ್ಟಿ ಎಲ್ಲ ತಿಂತಾ ಇದ್ವಿ. ಅದ್ರ ಬದಲಿಗೆ ಅದನ್ನು ತಿನ್ನೋ ಇಲ್ಲ ಅಂತ ಇಲ್ಲ, ಅಂದ್ರೆ ಏಕದಮ್ ನಾವು ಇದು ಎಲ್ಲ ಆಹಾರ ಬದಲಾವಣೆ ಮಾಡೋಕ್ಕಾಗಲ್ಲ. ಅದ್ರ ಜೊತೆಲಿ ನಮ್ಮ ಒಂದು ಪಾರ್ಟ್ ಆಫ್ ಒಂದು ದಿನಕ್ಕೆ ಒಂದ್ಸತಿನೋ ಇಲ್ಲ ಆಲ್ಟರ್ನೇಟ್ ಡೇ ಸೇವ್ಲೋ ನಾವು ಎಲ್ಲರೂ ಸೇವನೆ ಮಾಡಿದ್ರೆ ನಿಜವಾಗ್ಲೂ ಇದು ಬೇಡಿಕೆ ಬಂದೇ ಬರುತ್ತೆ ಅಂತ ಹೇಳ್ತಾ ಈಗ ನಮ್ಗೆ ಸಾಕಷ್ಟು ಇನ್ನೂ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ಜವಾಬ್ದಾರಿ ಇದೆ ಅಂತ ಹೇಳ್ತಾ ನಾವೆಲ್ಲ ಇದು ಕೈ ಜೋಡಿಸಿ ಈ ಜವಾಬ್ದಾರಿಯನ್ನು ನಿರ್ವಹಿಸುವಂತ ಹೇಳ್ತಾ ಅವಕಾಶ ಕೊಟ್ಟಿಗೆ ನಮ್ಮೆಲ್ಲ ಒಂದೇ ಸರ್. ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ ಇವರುಗಳು ಕೂಡ ಮಾತನಾಡಿ ಸಿರಿಧಾನ್ಯದ ಮಹತ್ವ, ವಿಶ್ವವಿದ್ಯಾಲಯ ಸಿರಿಧಾನ್ಯಗಳಲ್ಲಿ ಹೇಗೆ ಮುನ್ನಡೆಯುತ್ತಿದೆ ಎಂಬಂತಹ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡರು. ಸಿರಿಧಾನ್ಯಗಳು ಬಹಳ ಸಿಂಪಲ್ ಆಗಿ ಬೆಳೆಯಬಹುದು, ಅದೇನು ಬಹಳ ಕಷ್ಟ ಏನಿಲ್ಲ. ಏನು ಎಂತ ಒಂದು ಮಾರ್ಜಿನಲ್ ಅಂದ್ರೆ ಕಡಿಮೆ ಫಲವತ್ತಿರ್ತಕ್ಕಂಥ ಮಣ್ಣಿನಲ್ಲಿ ಬೆಳೀತಕ್ಕಂಥ ಒಂದು ಧಾನ್ಯಗಳು. ಅದರಲ್ಲಿ ಮುಖ್ಯವಾಗಿ 9 ಸಿರಿಧಾನ್ಯಗಳದಾವೆ. ಮುಖ್ಯವಾದ 2 ಸಿರಿಧಾನ್ಯಗಳಂತ ನಾವು ಒಂದು ರಾಗಿ, ಒಂದು ಜೋಳ. ಒಂದು ಜೋಳ ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ಜಾಸ್ತಿ ಉಪಯೋಗ ಮಾಡ್ತೀವಿ, ದಕ್ಷಿಣ ಭಾಗದಲ್ಲಿ ರಾಗಿಯನ್ನು ಉಪಯೋಗ, ಎರಡೇ ಮುಖ್ಯವಾಗಿ ಉಪಯೋಗ ಮಾಡ್ತಕ್ಕಂಥ. ಇನ್ನು ಉಳಿದ ಧಾನ್ಯಗಳಂದ್ರೆ ಮತ್ತು ಭತ್ತ ಮತ್ತು ಗೋಧಿ ಇವನ್ನ ಯಥೇಚ್ಛವಾಗಿ ಬೆಳೀತಾ ಇದೀವಿ, ಯಥೇಚ್ಛವಾಗಿ ತಿಂತಾ ಇದೀವಿ. ನಮ್ಮ ದೇಶ ಆಗಿರ್ಬೋದು, ನಮ್ಮ ಈ ಏಷ್ಯನ್ ಕಂಟ್ರೀಸ್ ಈ ಒಂದು ಭಾಗದಲ್ಲಿ ಏನಿದಪ್ಪ ಯಥೇಚ್ಛವಾಗಿ ಉಪಯೋಗ ಮಾಡ್ತಕ್ಕಂಥ ಅಕ್ಕಿನ, ಅಕ್ಕಿ ತಿಂದು ತಿಂದು ಏನಾಗ್ಬಿಟ್ಟದೆ ನಾವು ಇದಾಗ್ಬಿಟ್ಟು ಈಗೆಲ್ಲ ಡಯಾಬಿಟಿಕ್ಸ್ ಮತ್ತು ಸಕ್ಕರೆ ಕಾಯಿಲೆಗೆ ಜಾಸ್ತಿ. ಯಾವುದಾದ್ರೂ ಅಷ್ಟೇ ಅತಿ ಆದರೆ ಅಮೃತನ ವಿಷ, ನಾವು ಎಲ್ಲ ಇತಿಮಿತಿಯಲ್ಲಿ ಇರಬೇಕು. ಸೊ ಅದಕ್ಕಾಗಿ ಹೆಚ್ಚಾಗಿ ತಿಂದ್ರಿಂದ ಹೀಗಾಗಿದೆ. ಈಗಿನ ಒಂದು ನವಣೆ ಮತ್ತು ಕೊರಲೆ, ಕೊರಲೆ ಅನ್ನೋದೇನು ಕಳೆ, ಅದು ಆ್ಯಕ್ಚುಲಿ ಮುಂಚೆ ನಾವು ಕಳೆ ಅಂತಲೇ ಕಳೆ ಕಿತ್ತಾಕ್ತಿದ್ವಿ, ಈಗ ಅದೊಂದು ಬೆಳೆನೇ ಆಗಿಬಿಟ್ಟದೆ. ಯಾಕಂದರೆ ಕೊರಲೆ ಅದರ ಅದರ ಒಂದು ಮಹತ್ವ, ಬರಗು ಇವೆಲ್ಲ ಭಾರಿ ಸಿರಿಧಾನ್ಯಗಳಂದ್ರೆ ಈಗ ಮೊದಲು ತೃಣಧಾನ್ಯಗಳಂತ ಹೇಳ್ತಿದ್ವಿ, ಇದಕ್ಕೆ ಭಾಳ ಕಡಿಮೆ ಒತ್ತು ಕೊಡ್ತಿದ್ರು, ಇದನ್ನ ಬಡವರೇ ಜಾಸ್ತಿ ತಿಂತಿದ್ರು. ಈಗೇನಾಗಿದೆ ಅಂದರೆ ಸಿರಿಧಾನ್ಯವಾಗಿ ಹೆಚ್ಚಿನ ಶ್ರೀಮಂತರ ಇದು ಬೇಕಂತಂದ್ರೆ ಜಾಸ್ತಿ ಈಗ ಸಿರಿಧಾನ್ಯಗಳಾಗಿದೆ. ಅದಕ್ಕೆ ಸಿರಿಧಾನ್ಯ ಮೇಳನ್ನು 2015 ಪ್ರಾರಂಭ ಆಗಿ ಈಗಲೇ 25-26 ಬರ್ತಾ ಇದ್ದೀವಿ. ಸೊ 10 ವರ್ಷದಲ್ಲಿ ಸಾಕಷ್ಟು ಈಗ ಚೇಂಜಸ್ ಆಗಿದೆ. ಇದು ಭಾಳ ಮುಖ್ಯವಾಗಿರುತ್ತೆ. ಈ ಒಂದು ಚಳಿ ವಾತಾವರಣದಲ್ಲಿ ನಾವು ನವಣೆಯನ್ನು ತಿಂದರೆ ರಾತ್ರಿ ಬಿಸಿಯಾಗಿರ್ತದೆ, ಹೀಟ್ ಇರ್ತದೆ ಜಾಸ್ತಿ, ಇದು ಒಳ್ಳೆಯದು. ಸೊ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ಇರ್ತಕ್ಕಂಥ ಅದರಲ್ಲಿ ಇರ್ತಕ್ಕಂಥ ಈ ಫೈಬರ್, ಸೊ ಇದು ಫೈಬರ್ ಕಂಟೆಂಟ್ ಜಾಸ್ತಿ ಇದ್ದಷ್ಟು ನಮಗೆ ಸಕ್ಕರೆಯನ್ನು ನಿಧಾನವಾಗಿ ಬಿಡ್ತದೆ. ಇಲ್ಲಾಂದ್ರೆ ಅನ್ನ ತಿಂದುಬಿಟ್ರೆ ಬೇಗ ಕ್ವಿಕ್ಕಾಗಿ ಬಿಟ್ಟ ತಕ್ಷಣ ಅದು ಜಾಸ್ತಿ ನಮಗೆ ಶುಗರ್ ಕಂಟೆಂಟ್ ಜಾಸ್ತಿ ಆಗಿ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಕಿಡ್ನಿ ಪ್ರಾಬ್ಲಮ್ಮು ಸಾಕಷ್ಟು, ಶುಗರ್ ಮತ್ತು ಬಿ ಪಿ ಎರಡೇ ರೋಗ ಎಲ್ಲ ಇದಕ್ಕೂ ಸ್ಟಾರ್ಟ್ ಮಾಡೋದು. ಅದಕ್ಕೋಸ್ಕರ ಆದಷ್ಟು ನಾವು ಇದು ಕಂಟ್ರೋಲ್ ಇಡಬೇಕಂದ್ರೆ ಸಿರಿಧಾನ್ಯಗಳನ್ನು ಸಾಕಷ್ಟು ಬೆಳೀಬೇಕು. ಅದರಲ್ಲಿ ನಮ್ಮ ವಿಶ್ವವಿದ್ಯಾಲಯ ನಮ್ಮ ಒಂದು ಈ ಭಾಗದಲ್ಲಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಹೆಚ್ಚೆಚ್ಚು ಸಿರಿಧಾನ್ಯಗಳು ಬೆಳೀಬೇಕನ್ನೋದು ಉದ್ದೇಶ. ಮತ್ತು ಈಗಾಗಲೇ ಪ್ರೊಸೆಸಿಂಗು, ವ್ಯಾಲ್ಯೂ ಅಡಿಷನ್ನು, ಮಾರ್ಕೆಟಿಂಗು ಇದಕ್ಕೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ನಡೀತದೆ ಕಂಟಿನ್ಯೂಸ್ ಆಗಿ. ಇಲ್ಲಿಂದ ಆಗ್ತಕ್ಕಂಥ ಸಂಸ್ಕರಣೆ ಬೇರೆ ದೇಶ ವಿದೇಶಕ್ಕೆಲ್ಲ ಹೋಗ್ತದೆ. ಮತ್ತು ಮಿಲ್ಲೆಟ್ ವ್ಯಾಲ್ಯೂ ಚೈನ್ ಪಾರ್ಕನ್ನು ನಮ್ಮ ಇಲ್ಲಿ ಪ್ರಾರಂಭ ಆಗ್ತದೆ. ಇದರಲ್ಲಿ ಏನಪ್ಪ ಅಂತಂದರೆ ಬೆಳೆಯ ಉತ್ಪಾದನೆ ಯಾವ ರೀತಿ ಮಾಡಬೇಕು, ಅದನ್ನ ಶೇಖರಣೆ ಹೇಗೆ ಮಾಡಬೇಕು, ಅದನ್ನ ಸಂಸ್ಕರಣೆ ಹೇಗೆ ಮಾಡಬೇಕು, ಮತ್ತು ಸಂಸ್ಕರಣೆ ಮಾಡಿ ಬಂದದ್ದನ್ನು ಅದನ್ನು ಯಾವ ರೀತಿ ಮೌಲ್ಯವರ್ಧನೆ ಮಾಡಿ ಮೌಲ್ಯವರ್ಧನದ ಪ್ಯಾಕಿಂಗ್ ಮಾಡಿ ನೆತ್ತ ಎಕ್ಸ್ಪೋರ್ಟ್ ಬೇರೆ ಬೇರೆ ದೇಶಕ್ಕೆ ಯಾವ ರೀತಿ ಇದನ್ನು ನಮ್ಮ ಲಿಂಕ್ ಕೊಟ್ಟಾಗೆ ಆಗುತ್ತೆ. ಯಾಕಂದರೆ ಬೇರೆ ದೇಶಗಳೆಲ್ಲ ಜಾಸ್ತಿ ಈಗ ಇದ್ರ ಬಗ್ಗೆ ಒಲವು ತೋರಿಸ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ದಿನ ಕೃಷಿ ಇಲಾಖೆಯವರು ಜಂಟಿ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಸಾಕಷ್ಟು ಜಾಗೃತಿ ಮೂಡಿಸಿದ್ದಾರೆ. ಇದನ್ನು ಎಲ್ಲ ಸಾಕಷ್ಟು ಈಗ ನಮ್ಮ ರಾಯಚೂರು ಭಾಗದಲ್ಲಿ ಮಾಡ್ತಿದ್ದಾರೆ. ಈ ಪಾಟೀಲ್ ಅಂತಂದು ಅವರು ಚಕ್ಷೆ ಮಿಲ್ಲೆಟ್ ಇದನ್ನು ಊಟನ ಕೊಡ್ತಾರೆ. ನಿಮ್ಮ ಒಂದು ಡಯಾಬಿಟಿಕ್ಸ್ ಎಷ್ಟಿದೆ ಏನಿದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಒಂದು ತಿಂಗಳು, 2 ತಿಂಗಳು, 3 ತಿಂಗಳೊಳಗೆ ಕಡಿಮೆ ಮಾಡ್ತಕ್ಕಂಥ ಒಂದು ಇದನ್ನು ತೋರಿಸ್ತಾ ಇದ್ದಾರೆ. ಸಾಕಷ್ಟು ನಮ್ಗೆ ಅವೇರ್ನೆಸ್ ಇಲ್ಲಿ ನಮ್ಮ KVKಯಿಂದನೂ ನಾವು ಹಮ್ಮಿಕೊಂಡಿದ್ದೀವಿ, ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ. ಈ ಒಂದು ಎಲ್ಲ ನಾಗರಿಕರು ಮತ್ತು ನಮ್ಮ ಕೃಷಿ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಮಾಧ್ಯಮ ಮಿತ್ರರು ಮುಖ್ಯವಾಗಿ ನಮ್ಮ ಡೊಳ್ಳು ಕುಣಿತದಿಂದ ಸಾಕಷ್ಟು ರಂಜಿಸಿದ್ದಾರೆ. ಅದ್ರ ಜೊತೆಗೆ ನಮ್ಮ ಯಾಕಂದ್ರೆ ರೈತರ ಬಗ್ಗೆ, ರೈತರು ಒಂದು ಇದ್ರ ಬಗ್ಗೆ ಭಾಳ ಚಿಕ್ಕ ಮಕ್ಕಳು ಭಾಳ ಚೆನ್ನಾಗಿ ಮಾಡಿದರು. ಸೊ ಅವರ ಒಂದಿರತಕ್ಕಂಥ ಸ್ಫೂರ್ತಿಯನ್ನು ನಾವೆಲ್ಲ ಉಪಯೋಗ ಮಾಡ್ಕೊಂಡು ಈ ದಿನ ಒಂದು ನಡೆದಿರ್ತಕ್ಕಂಥ ಕಾರ್ಯ ಅತ್ಯಂತ ಯಶಸ್ವಿಯಾಗಲಿ, ಮುಂದೆ ಬರಲಿ, ಮುಂದಿನ ದಿನಗಳಲ್ಲಿ ಎಲ್ಲರ ಆರೋಗ್ಯ ಸುಧಾರಿಸಲಿ, ಸಿರಿಧಾನ್ಯಗಳನ್ನು ನಾವು ಉಪಯೋಗ ಮಾಡೋಣ. ರೈತರಿಗೆ ಜಾಸ್ತಿ ಹೆಚ್ಚಾಗಿ ಬೆಳೆದಾಗ ಅದಕ್ಕೆ ನಮಗೂ ಒಳ್ಳೆ ರೇಟ್ ಕೊಡ್ತದೆ. ಸೊ ಮುಂದಿನ ದಿನಗಳಲ್ಲಿ ಇದಕ್ಕೆ ಬಹಳ ಮಹತ್ವದಿಗೆ ಈಗ ಬ್ರೆಡ್ ಬಂದಿದೆ, ಸಿರಿಧಾನ್ಯಗಳ ರೆಡಿ ಟು ಈಟ್ ರೆಡಿ ಟು ಕುಕ್ ಅಂತ ಎಲ್ಲ ನಮ್ಮಲ್ಲಿ ಎಲ್ಲ ಒಂದು ಖಾದ್ಯಗಳು ನಮ್ಮ ಇದರಲ್ಲಿ ಮಾಡ್ತಿದ್ದಾರೆ. ಇದನ್ನೆಲ್ಲ ಸದುಪಯೋಗ ಮಾಡ್ಕೊಂಡು ಎಲ್ಲರೂ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕಂತ ತಮಗೆಲ್ಲರೂ ಮನಸ್ಸಿನ ನಾನು ಮಾತುಗಳನ್ನು ಮುಕ್ತ. ಜೈ ಹಿಂದ್, ಜೈ ಕರ್ನಾಟಕ. ನಂತರ ಈ ಸಿರಿಧಾನ್ಯ ನಡಿಗೆ ಕಾರ್ಯಕ್ರಮದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಾರಂಭದಲ್ಲಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕೃಷಿ ಇಲಾಖೆಯ ಸಿಬ್ಬಂದಿಗಳಿಗೆ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡಲಾಯಿತು. ಮುಖ್ಯವಾಗಿ ಸಿರಿಧಾನ್ಯಗಳ ಕುರಿತು ಮಾಹಿತಿಯನ್ನು ರೈತ ಬಾಂಧವರಿಗೆ ಹೇಳೋದಾದರೆ, ಪ್ರಮುಖ ಸಿರಿಧಾನ್ಯಗಳಾದಂತಹ ಊದಲು, ನವಣೆ, ಹಾರಕ, ಕೊರಲೆ, ಸಾಮೆ, ಬರಗು ಈ ಎಲ್ಲ ಸಿರಿಧಾನ್ಯಗಳು ಎಲ್ಲ ಹವಾಮಾನಕ್ಕೂ ಹೊಂದಿಕೊಂಡು ಬೆಳೆಯುವ ಕೀಟ ರೋಗ ಬಾಧೆ ಇಲ್ಲದೆ ರಾಸಾಯನಿಕ ಮುಕ್ತವಾಗಿ ನಿಸರ್ಗಕ್ಕೆ ಹಾನಿ ಮಾಡದಂತೆ ಬೆಳೆಯುವಂತಹ ಒಂದು ಧಾನ್ಯಗಳಾಗಿವೆ. ನಾರಿನಿಂದ ಸಮೃದ್ಧವಾಗಿರುವ ಸಿರಿಧಾನ್ಯಗಳು ಗಾತ್ರದಲ್ಲಿ ಕಿರಿದು ಮತ್ತು ಗುಣದಲ್ಲಿ ಹಿರಿದು ಈ ಸಿರಿಧಾನ್ಯಗಳು ಸಾವಿರಾರು ವರ್ಷದಿಂದ ಕೃಷಿ ಲೋಕದೊಂದಿಗೆ ಸಾಗಿ ಬಂದಿರ್ತವೆ. ಒಣಭೂಮಿಯಲ್ಲಿ ಹಲಸಾಗಿ ಇದು ಬೆಳೀತದೆ ಮತ್ತು ಬರಗಾಲವನ್ನು ಎದುರಿಸಿಯೂ ಕೂಡ ನಿಲ್ತದೆ. ಮಾನವ ಸಮಾಜದ ಅಡುಗೆಗೆ ಬೆಳೆಸಿದ ಮೊಟ್ಟ ಮೊದಲ ಆಹಾರ ಧಾನ್ಯ ಎಂಬಂತಹ ಒಂದು ಹೆಗ್ಗಳಿಕೆಗೆ ಈ ಸಿರಿಧಾನ್ಯಗಳು ಪಾತ್ರವಾಗಿವೆ. ನಮ್ಮ ಪ್ರಸ್ತುತ ಜೀವನ ಶೈಲಿಗೆ ಈ ಆಹಾರಗಳ ಸೇವನೆ ಆರೋಗ್ಯಕ್ಕೆ ಅಗತ್ಯಗತ್ಯವಾಗಿ ಪರಿಣಮಿಸಿವೆ. ಸಿರಿಧಾನ್ಯಗಳು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು, ಇವುಗಳಲ್ಲಿ ಮುಖ್ಯವಾಗಿ ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ಕಬ್ಬಿಣ, ಸತು ಅಂಶ ಅಧಿಕ ಇರುವ ಕಾರಣ ಈ ಸಿರಿಧಾನ್ಯಗಳು ಹಲವಾರು ಆರೋಗ್ಯದ ಸಮಸ್ಯೆಗಳಿಗೆ ಔಷಧಿಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತವೆ. ಪ್ರತಿನಿತ್ಯ ಸಿರಿಧಾನ್ಯ ಆಹಾರ ಸೇವನೆಯಿಂದ ಮನುಷ್ಯನ ಸಕ್ಕರೆ ರೋಗ, ಹೃದಯ ಕಾಯಿಲೆ, ಅತಿಯಾದ ತೂಕ, ಮಲಬದ್ಧತೆ, ಕ್ಯಾನ್ಸರ್, ಅಲರ್ಜಿ, ಸಂಧಿವಾತ ರೋಗಗಳ ನಿರ್ವಹಣೆಗೆ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತವೆ. ಆಹಾರ ತಜ್ಞರ ಪ್ರಕಾರ ಸಿರಿಧಾನ್ಯಗಳು ಅಕ್ಕಿ ಮತ್ತು ಗೋಧಿಗಿಂತ ಹೆಚ್ಚು 5 ಪಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್, ವಿಟಮಿನ್ ಮತ್ತು ಖನಿಜಗಳನ್ನು ಇದು ಒಳಗೊಂಡಿವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ ಮತ್ತು ಸೇವನೆ ಜಿಲ್ಲೆಯಲ್ಲಿ ಹೆಚ್ಚಾಗಬೇಕೆಂಬಂತಹ ಒಂದು ಉದ್ದೇಶದಿಂದ ರೈತರಲ್ಲಿ ಹಾಗೂ ಜಿಲ್ಲೆಯ ನಾಗರಿಕರಲ್ಲಿ ಸಿರಿಧಾನ್ಯ ಹಾಗೂ ಸಾವಯವ ಕುರಿತು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಕೃಷಿ ಇಲಾಖೆಯು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಈ ನಿಟ್ಟಿನಲ್ಲಿ ದಿನಾಂಕ 22 ಡಿಸೆಂಬರ್ 2025 ಸಿರಿಧಾನ್ಯಗಳ ನಡಿಗೆ ಅಥವಾ ವಾಕ್ಥಾನ್ ನಾವೇನಂತ ಹೇಳ್ತೀವಿ, ಇದು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಭಾಭವನದಿಂದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಡಳಿತ ಭವನದವರೆಗೆ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಸಿರಿಧಾನ್ಯಗಳ ನಡಿಗೆ ಕಾರ್ಯಕ್ರಮದಲ್ಲಿ ರಾಯಚೂರು, ಮಾನವಿ, ಸಿಂಧನೂರು, ಸಿರುವಾರ, ಮಸ್ಕಿ, ದೇವದುರ್ಗ ಹಾಗೆಯೇ ಜಿಲ್ಲೆಯ ಎಲ್ಲ ತಾಲೂಕಿನ ಕೃಷಿ ಅಧಿಕಾರಿಗಳು, ಸಹಾಯಕ ಕೃಷಿ ನಿರ್ದೇಶಕರುಗಳು, ಸಾರ್ವಜನಿಕರು ಹಾಗೆಯೇ ಸಿರಿಧಾನ್ಯ ಸೇವಿಸುವಂತಹ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಒಟ್ಟಿನಲ್ಲಿ ಈ ಸಿರಿಧಾನ್ಯಗಳ ನಡಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕೇಳಿದ್ವಲ್ಲ ರೈತ ಬಾಂಧವರೇ, ಇದುವರೆಗೆ ಇದೇ ಡಿಸೆಂಬರ್ 22, 2025 ಕೃಷಿ ಇಲಾಖೆಯಿಂದ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಾರ್ಯಾಲಯದಿಂದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಸಭಾಭವನದವರೆಗೆ ಅಂತಂದರೆ ಆಡಳಿತ ಭವನದವರೆಗೆ ಹಮ್ಮಿಕೊಂಡಿದ್ದ ಸಿರಿಧಾನ್ಯ ನಡಿಗೆ ಕಾರ್ಯಕ್ರಮ ಹೇಗೆ ನಡೆಯಿತು ಎಂಬಂತಹ ಒಂದು ವಿಚಾರವನ್ನು. ಒಟ್ಟಿನಲ್ಲಿ ನಾವು ಸೇವಿಸುವಂಥ ಆಹಾರ ನಮ್ಮ ಆರೋಗ್ಯಕ್ಕೆ ಸಹಕಾರಿ ಆಗಬೇಕು. ಮುಖ್ಯವಾಗಿ ಆಹಾರವು ಆರೋಗ್ಯವಾಗಿರೋದ್ರಿಂದ ನಾವು ಅನಾರೋಗ್ಯದಿಂದ ಬಳಲುವಂತಹ ಒಂದು ಪ್ರಮೇಯ ಬರುವುದಿಲ್ಲ. ಈ ನಿಟ್ಟಿನಲ್ಲಿ ಪೌಷ್ಟಿಕವಾದಂತಹ ಒಂದು ಆಹಾರ, ಮುಖ್ಯವಾಗಿ ಸಾವಯವ ರೀತಿಯಲ್ಲಿ ಬೆಳೆದಂತಹ ಸಿರಿಧಾನ್ಯಗಳು ನಮಗೆ ವರದಾನಗಳಾಗಿವೆ. ಈ ನಿಟ್ಟಿನಲ್ಲಿ ಹೆಚ್ಚೆಚ್ಚಿನ ಪ್ರಮಾಣದಲ್ಲಿ ಸಿರಿಧಾನ್ಯಗಳನ್ನು ಬಳಸೋಣ. ಸಿರಿಧಾನ್ಯವನ್ನು ಬೆಳೆಸುವಂತಹ ರೈತ ಬಾಂಧವರಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಇದುವರೆಗೆ ನಿನ್ನೆ ದಿನಾಂಕ 22/12/2025 ಕೃಷಿ ಇಲಾಖೆ ರಾಯಚೂರು ಆಯೋಜಿಸಿದ್ದ ಸಿರಿಧಾನ್ಯ ನಡಿಗೆ ಅರಿವು ಮೂಡಿಸುವ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದ್ರಿ. ಪ್ರಸ್ತುತಿ ಅಮರೇಶ್ ಅಶಾಳ್, ನಿರ್ವಹಣೆ ವೆಂಕಟೇಶ್ ಬೇನ್ಬೆಂಚಿ. ಈಗ ಕೇಳಿ ರೈತ ದಿನಾಚರಣೆ ಕುರಿತು ಮಾಹಿತಿ ನೀಡಿದ್ದಾರೆ ಅಮರೇಶ್ ಅಶಾಳ್. ರಾಷ್ಟ್ರೀಯ ರೈತ ದಿನ. ಭಾರತದಲ್ಲಿ ರಾಷ್ಟ್ರೀಯ ರೈತ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 23 ಆಚರಣೆ ಮಾಡ್ತೀವಿ. ಈ ದಿನವು ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ರೈತ ನಾಯಕ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವನ್ನಾಗಿ ಆಚರಣೆ ಮಾಡ್ತೀವಿ. ಈ ದಿನದಂದು ನಾವು ರೈತರ ಹಕ್ಕುಗಳು, ಕೃಷಿ ಸುಧಾರಣೆಗಳು ಮತ್ತು ದೇಶದ ಆರ್ಥಿಕತೆಗೆ ಅವರ ಕೊಡುಗೆಯನ್ನು ಸ್ಮರಿಸಲು ಈ ದಿನವನ್ನು ನಾವು ಮೀಸಲು ಇಡ್ತೀವಿ. ದೇಶಾದ್ಯಂತ ಈ ದಿನದಂದು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರ ಮೂಲಕ ಚರ್ಚೆಗಳು ಮತ್ತು ಜಾಗೃತಿ ಅಭಿಯಾನವನ್ನು ಕೂಡ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ರೈತ ದಿನದ ಮಹತ್ವ ಕುರಿತು ಹೇಳೋದಾದರೆ, ರೈತರು ಈ ದೇಶದ ಬೆನ್ನೆಲುಬು, ಕೃಷಿಯ ಮೂಲ ವಾರಸುದಾರರೇ ಅಂತ ಹೇಳಿ ನಾವು ರೈತರನ್ನು ಗೌರವಿಸ್ತೀವಿ. ಅವರ ಶ್ರಮವನ್ನು ಗುರುತಿಸಿ ಗೌರವಿಸುವಂತಹ ಒಂದು ದಿನ. ಈ ದಿನದಂದು ರೈತರ ಪರವಾದಂತಹ ಒಂದು ಯೋಜನೆಗಳನ್ನು ಜಾರಿಗೆ ತರುವಂತಹ ಒಂದು ನಿಟ್ಟಿನಲ್ಲಿ ಚೌಧರಿ ಚರಣ್ ಸಿಂಗ್ ಅವರು ರೈತ ಸಮುದಾಯಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡಿದ ಸ್ಮರಣಾರ್ಥ ಈ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಕೃಷಿ ವಲಯ ಎದುರಿಸುತ್ತಿರುವಂತಹ ಸವಾಲುಗಳು, ರೈತರ ಜೀವನ ಮತ್ತು ಕೃಷಿಯಲ್ಲಿ ನಾವೀನ್ಯತೆಗಳ ಬಗ್ಗೆ ಜನರನ್ನು ಈ ದಿನದಂದು ಜಾಗೃತಿ ಮೂಡಿಸಲಾಗ್ತಾ ಇದೆ. ಸುಸ್ಥಿರಿಗೆ ಬೇಕಾದಂತಹ ಒಂದು ಕೃಷಿ ಪದ್ಧತಿಗಳು, ರೈತ ಕಲ್ಯಾಣದ ಕುರಿತು ಚರ್ಚೆಯನ್ನು ಮಾಡಲು ಇತ್ತೀಚಿನ ದಿನಗಳಲ್ಲಿ ಕೃಷಿ ವಲಯ ಬಹಳಷ್ಟು ಸಂಕಷ್ಟವನ್ನು ಎದುರಿಸುತ್ತಿರುವಂತಹ ಒಂದು ವಲಯ ಆಗಿರೋದ್ರಿಂದ ಕೇಂದ್ರ, ರಾಜ್ಯ ಸರ್ಕಾರಗಳು ವಿವಿಧ ಕೃಷಿ ಕಾರ್ಯಕ್ರಮಗಳನ್ನು, ಅಂತಂದರೆ ರೈತರ ಕಲ್ಯಾಣಕ್ಕಾಗಿ ಅಭಿವೃದ್ಧಿಯ ಯೋಜನೆಗಳನ್ನು ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಇಂದು ದೇಶದಲ್ಲಿ ವೈಜ್ಞಾನಿಕ ಬೆಲೆ ಪದ್ಧತಿಯಾಗಿರ್ಬೋದು, ಮುಖ್ಯವಾಗಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ರೈತರ ಉತ್ಪನ್ನಗಳಿಗೆ ನೇರವಾಗಿ ಖರೀದಿ ಮಾಡುವಂತಹ ಒಂದು ಪ್ರಮೇಯವನ್ನು ಇಟ್ಟುಕೊಳ್ಳುತ್ತಿದೆ. ಮುಖ್ಯವಾಗಿ ಮಾರುಕಟ್ಟೆಯ ದರ ಕುಸಿದಾಗ ಕೇಂದ್ರ ಸರ್ಕಾರವೇ ಅದನ್ನು ಮಧ್ಯಪ್ರವೇಶಿಸಿ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ರೈತರಿಗೆ ಕೃಷಿ ಪರಿಕರಗಳಾಗಿರ್ಬೋದು ಅಥವಾ ಕೃಷಿ ಯಂತ್ರೋಪಕರಣಗಳು ಆಗಿರಬಹುದು, ತಾಂತ್ರಿಕ ಮಾಹಿತಿಗಳಾಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯಗಳು, ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಮಾಡಲಾಗ್ತಾ ಇದ್ದಾವೆ. ಆದರೂ ಈ ನಿಟ್ಟಿನಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ವೈಜ್ಞಾನಿಕ ಬೆಲೆ ಪದ್ಧತಿಯಾಗಿರಬಹುದು ಅಥವಾ ಖರ್ಚಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾದಾಗ ಇಳುವರಿಯ ಮಟ್ಟ ಕಡಿಮೆಯಾಗಿರೋದ್ರಿಂದ ರೈತ ಬಾಂಧವರು ಕೃಷಿಯಲ್ಲಿ ತಮ್ಮ ಕೈಗಳನ್ನ ಸುಟ್ಕೋತಿದ್ದಾರೆ. ಮುಖ್ಯವಾಗಿ ಕೃಷಿ ಪ್ರಧಾನವಾಗಿರುವಂತಹ ಒಂದು ದೇಶ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಳಿಂದ ಕೂಡಿದ್ದರ ಪರಿಣಾಮವಾಗಿ ಕೃಷಿ ವಲಯ ನಷ್ಟ ಅಂತ ಹೇಳಿ ರೈತರು ಯುವಕರು ಭಾವಿಸಿದ್ದರ ಪರಿಣಾಮ ನಗರಗಳಿಗೆ ವಲಸೆಯ ಪ್ರವೃತ್ತಿ ಹೆಚ್ಚಾಗಿದೆ. ಆದ್ದರಿಂದ ರೈತರು ಇಂದು ತಮ್ಮ ಭೂಮಿಗಳನ್ನು ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳದೆ ಇತರರಿಗೆ ಪರಿಭಾರೆ ಮಾಡುವಂತಹ ಒಂದು ಪದ್ಧತಿ ಬೆಳೀತಾ ಇದೆ. ಅಂತಂದರೆ ಲೀಜಿಗೆ ಕೊಡುವಂಥದ್ದು ಅಥವಾ ಯಾವುದೇ ವೈಜ್ಞಾನಿಕ ರೀತಿಯಲ್ಲಿ ಅದನ್ನು ಬೇಸಾಯ ಮಾಡದೆ ಕೃಷಿಯನ್ನು ಹಾಗೆ ಬಿಡುವಂತಹ ಒಂದು ಪ್ರವೃತ್ತಿ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿವೆ. ಇದಕ್ಕೆಲ್ಲ ಮೂಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ಪ್ರಯತ್ನಗಳು ನಡೆಯುತ್ತಿದ್ದಾವೆ. ಮುಖ್ಯವಾಗಿ ಕೃಷಿ ಲಾಭದಾಯಕತೆ ಆಗಬೇಕು, ಉತ್ಪಾದನೆಯಲ್ಲಿ ನಿವ್ವಳ ಲಾಭ ರೈತ ಬಾಂಧವರಿಗೆ ಸಿಗಬೇಕು, ಖರ್ಚು ಕಡಿಮೆಯಾಗಬೇಕು, ಜೊತೆಗೆ ರೈತ ಬಾಂಧವರಿಗೆ ವೈಜ್ಞಾನಿಕವಾದಂತಹ ಒಂದು ಬೆಲೆಯಲ್ಲಿ ನಿಗದಿಯಾದಾಗ ಮಾತ್ರ ಕೃಷಿ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬಲ್ಲದು. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳು ಸುಸ್ಥಿರ ಕೃಷಿ, ಸಾವಯವ ಕೃಷಿ, ಸಮಗ್ರ ಕೃಷಿ ಹೀಗೆ ಹಲವಾರು ಕಡಿಮೆ ಖರ್ಚಿನ ತಂತ್ರಜ್ಞಾನಗಳನ್ನು ರೈತ ಬಾಂಧವರಿಗೆ ಮುಟ್ಟಿಸುವಂತಹ ಒಂದು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಅತಿಯಾದಂತಹ ಒಂದು ರಾಸಾಯನಿಕ ಬಳಕೆಯಾಗಿರ್ಬೋದು ಅಥವಾ ಈ ಒಂದು ಕೀಟನಾಶಕ ರೋಗನಾಶಕಗಳನ್ನು ಬಳಸುತ್ತಿರುವ ಪ್ರಮಾಣ ಕೃಷಿ ಭೂಮಿಯನ್ನು ಬರಡು ಮಾಡೋದರ ಜೊತೆಗೆ ನಾವು ಅದರಲ್ಲಿ ಲಾಭ ಇಲ್ಲ ಎಂಬಂತಹ ಒಂದು ಪ್ರಮೇಯಕ್ಕೆ ಕಾರಣ ಆಗ್ತಾ ಇದ್ದೀವಿ. ಇತ್ತೀಚಿನ ವರದಿಗಳ ಪ್ರಕಾರ ಪ್ರತಿಯೊಬ್ಬ ರೈತರು ತಾವು ಕೃಷಿಯಲ್ಲಿ ಲಾಭ ಇಲ್ಲ ಅಂತಲೇ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಯಾರು ಸಮಗ್ರ ಕೃಷಿಯನ್ನು ಅಥವಾ ಯಾರು ಸುಸ್ಥಿರ ಕೃಷಿಯ ಕಡೆ ವೈಜ್ಞಾನಿಕವಾಗಿ ಸಾವಯವ ಪದ್ಧತಿ, ಪ್ರಾಣಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಹೀಗೆ ಸಮಗ್ರ ಬೇಸಾಯವನ್ನು ಮಾಡುವಂತಹ ರೈತ ಬಾಂಧವರು ಯಾರಿದ್ದಾರೆ ಅವರು ಮಾತ್ರ ಬೆಳವಣಿಗೆಯ ರೈತರು ಲಾಭವನ್ನಾಗಿ ಕೃಷಿ ಉದ್ಯಮದಲ್ಲಿ ತೊಡಗಿದ್ದಾರೆ. ಸಾಂಪ್ರದಾಯಿಕ ಕೃಷಿ ಇಂದು ವೈಜ್ಞಾನಿಕ ರೂಪವಾಗಿ, ಉದ್ಯಮೀಯ ರೂಪವಾಗಿ, ಲಾಭ ನಷ್ಟದ ಲೆಕ್ಕಾಚಾರದೊಂದಿಗೆ ಕೃಷಿ ನಡೀತಾ ಇದೆ. ಒಟ್ಟಿನಲ್ಲಿ ಇಂದು ರೈತ ದಿನಾಚರಣೆ ಸಫಲ ಆಗಬೇಕು, ರೈತ ಬಾಂಧವರ ಒಂದು ಕಲ್ಯಾಣ ಆಗಬೇಕಂತಂದರೆ ಸರ್ಕಾರಗಳು ವೈಜ್ಞಾನಿಕ ಬೆಲೆ ನಿಗದಿ ಮಾಡುವುದರ ಮೂಲಕ ನವೀನವೀನ ತಂತ್ರಜ್ಞಾನಗಳನ್ನು ರೈತ ಬಾಂಧವರಿಗೆ ಸುಲಭ ಹಾಗೆಯೇ ತ್ವರಿತಗತವಾಗಿ ವರ್ಗಾವಣೆ ಮಾಡುವಂಥದ್ದು ಅಥವಾ ಸಿಗುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ. ರೈತ ಚಿರಾಯುವಾಗಲಿ, ಅನ್ನ ನೀಡುವಂತಹ ಒಂದು ರೈತ ಅಥವಾ ದೇಶದ ಬೆನ್ನೆಲುಬು ಅಂತ ಹೇಳಿ ನಾವು ರೈತರನ್ನ ಏನು ಕರಿತೀವಿ, ರೈತನ ಪರಿಸ್ಥಿತಿ ಸುಧಾರಣೆ ಆದಾಗ ಮಾತ್ರ ದೇಶದ ಅಭಿವೃದ್ಧಿಯಾಗ್ತದೆ. ಈ ನಿಟ್ಟಿನಲ್ಲಿ ರೈತ ದಿನಾಚರಣೆಯ ಸಂದರ್ಭದಲ್ಲಿ ವೈಜ್ಞಾನಿಕ ಚಿಂತನೆಗಳಾಗಲಿ, ರೈತರ ಕಲ್ಯಾಣಕ್ಕಾಗಿ ಹಲವಾರು ಅಭಿವೃದ್ಧಿ ಯೋಜನೆಗಳು ಜಾರಿಗೆ ಬರಲಿ, ಆ ಯೋಜನೆಗಳು ರೈತ ಬಾಂಧವರಿಗೆ ಯಶಸ್ವಿಯಾಗಿ ಮುಟ್ಟಲಿ, ಅವಶ್ಯಕತೆ ಇರುವಂತಹ ರೈತ ಬಾಂಧವರು ಈ ಯೋಜನೆಗಳ ಫಲಾನುಭವಿಗಳಾಗಲಿ. ಒಟ್ಟಿನಲ್ಲಿ ಕೃಷಿಯೋದ್ಯಮ ಲಾಭದಾಯಕವಾಗಿ ಉಳಿಬೇಕಪ್ಪ ಅಂತಂದರೆ ಸರ್ಕಾರಗಳು ಯೋಜನೆಯನ್ನು ಹಾಕಿಕೊಂಡಿದ್ದು ಅದು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕಾಗಿದೆ. ಒಟ್ಟಿನಲ್ಲಿ ನಮ್ಮೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ರಾಷ್ಟ್ರೀಯ ರೈತ ದಿನಾಚರಣೆಯ ಶುಭಾಶಯಗಳು. ಇದುವರೆಗೆ ರೈತ ದಿನಾಚರಣೆ ಕೊಡು ಕುರಿತು ಅಂಬರೇಶ್ ಹಾಶ್ಯಾಳ್ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಹವಾಮಾನ ಇಲಾಖೆ ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರ ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 27.6 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 12 ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ ಶೇಕಡ 86 ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ ಶೇಕಡ 57 ಸಾಧ್ಯತೆ ಇದೆ. ಗಾಳಿಯ ವೇಗ 0 ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಇನ್ನು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಶೀತ ವಾತಾವರಣದಲ್ಲಿ ಕಳಪೆ ಬೇರಿನ ಚಟುವಟಿಕೆಯಿಂದಾಗಿ ಸಸ್ಯವು ಪೋಷಕಾಂಶಗಳನ್ನು ಹೀರಿಕೊಳ್ಳುವುದಿಲ್ಲ. ಆದ್ದರಿಂದ ಪೋಷಕಾಂಶಗಳನ್ನು ಸಿಂಪರಣೆಯ ಮೂಲಕ ಕೊಡಬೇಕು. ಶೀತದಿಂದ ಬೆಳೆಗಳನ್ನು ರಕ್ಷಿಸಲು ಸಂಜೆಯ ಸಮಯದಲ್ಲಿ ಲಘುವಾಗಿ ಆಗಾಗ ನೀರು ಹಾಯಿಸಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ಮಿಲಿಮೀಟರ್ ನ್ಯಾಪ್ಥೈಲ್ ಎಸಿಟಿಕ್ ಆಮ್ಲ ಅನ್ನು ಪ್ರತಿ ಲೀಟರ್ಗೆ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಇನ್ನು ಭತ್ತ ಕಟಾವಿನ ಸಲಹೆಗಳು ಈ ರೀತಿ ಇವೆ. ರಾತ್ರಿ ಸಮಯದಲ್ಲಿ ಭತ್ತದ ನರ್ಸರಿಯ ಹಾಸಿಗೆಗಳನ್ನು ಪಾಲಿಥಿನ್ ಹಳೆಯಿಂದ ಮುಚ್ಚಿ ಮತ್ತು ಬೆಳಿಗ್ಗೆ ತೆಗೆಯಿರಿ. ಸಂಜೆ ನರ್ಸರಿ ಹಾಸಿಗೆಗಳಿಗೆ ನೀರು ಹಾಕುವುದು ಮತ್ತು ಬೆಳಿಗ್ಗೆ ನೀರನ್ನು ಹೊರಗೆ ತೆಗೆಯಬೇಕು. ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಯನ್ನು ಬೆಳೆಯಬಹುದು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಇನ್ನು ಹತ್ತಿ ಬೆಳೆಗಾರರಿಗೆ, ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟೋವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಇನ್ನು ತೊಗರಿ ಬೆಳೆಗಾರರಿಗೆ, ಈಗಾಗಲೇ ಕೊಯ್ಲು ಮಾಡಿದ ತೊಗರಿಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಗೋಣಿಚೀಲದಲ್ಲಿ ಶೇಖರಿಸಿ ಇಡಬೇಕು. ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆ ಮೇರೆ ತೊಗರಿಯನ್ನು ಕಟಾವು ಮಾಡಬೇಕು. ಶೇಂಗಾ ಕೊಯ್ಲು, ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟ ಕಾಪಾಡಬಹುದು. ಇನ್ನು ಸೂರ್ಯಕಾಂತಿ ಬೆಳೆವರ್ಗರೆ, ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಫಾನನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿದೆ. ಇದಾಗಿತ್ತು ಇಂದಿನ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಈಗ ಕೇಳಿ ಪೇಟೆ ಧಾರಣೆ. ಇಂದಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ, ಕನಿಷ್ಠ ಹಾಗೂ ಗರಿಷ್ಠ ದರ ಈ ರೀತಿಯೇ ಇದೆ. ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ, ಹತ್ತಿ ಹೈಬ್ರಿಡ್ 44 ಪ್ರತಿ ಕ್ವಿಂಟಲ್ಗೆ 6,000 ಗರಿಷ್ಠ 8,200 ರೂಪಾಯಿಗಳು. ಶೇಂಗಾ ಗುಂಗ್ರಿ ಸಾಮಾನ್ಯ ಕ್ವಿಂಟಲ್ಗೆ ಕನಿಷ್ಠ 5,679 7,269 ರೂಪಾಯಿಗಳು. ಈರುಳ್ಳಿ 1,000 to 2,200 ರೂಪಾಯಿಗಳು. ಭತ್ತ ರಾಜಹಂಸ 1,689 to 1,689 ರೂಪಾಯಿಗಳು. ಇನ್ನು ಸೋನಾ ಮಸೂರಿ ಭತ್ತ 1,909 to 2,792 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ 5,619 to 5,619 ರೂಪಾಯಿಗಳು. ಇನ್ನು ತೊಗರಿ 6,109 to 7,358 ರೂಪಾಯಿಗಳು. ಅದೇ ರೀತಿ ಲಿಂಗಸೂಗೂರು ಮಾರುಕಟ್ಟೆಯ ಪೇಟೆ ಧಾರಣೆ ಈ ರೀತಿ ಇದೆ. ಸಜ್ಜೆ 1,900 to 2,000 ರೂಪಾಯಿಗಳು. ಮೆಕ್ಕೆಜೋಳ 1,700 to 1,900 ರೂಪಾಯಿಗಳು. ಭತ್ತ 2,200 to 2,450 ರೂಪಾಯಿಗಳು. ತೊಗರಿ 6,800 to 7,600 ರೂಪಾಯಿಗಳು. ಸಿಂಧನೂರು ಮಾರುಕಟ್ಟೆಯ ಪೇಟೆ ಧಾರಣೆ, ಸಜ್ಜೆ 2,280 to 2,300 ರೂಪಾಯಿಗಳು. ಹತ್ತಿ 6,850 to 6,900 ರೂಪಾಯಿಗಳು. ಜೋಳ ಹೈಬ್ರಿಡ್ 2,400 to 2,400 ರೂಪಾಯಿಗಳು. ಭತ್ತ ಕಾವೇರಿ ಸೋನಾ 1,964 to 2,760 ರೂಪಾಯಿಗಳು. ಭತ್ತ ಆರ್ ಎನ್ ಆರ್ 2,780 to 2,490 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:24. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿಯ ತಾವರಗೇರ ಗ್ರಾಮದ ಭರ್ಮಪ್ಪ ಮತ್ತು ಸಂಘರಿಂದ ಡಪ್ಪಿನ ಪದಗಳು. ಮೊದಲಿಗೆ ಪ್ರಕಟಣೆಗಳು. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಕಡಿಮೆ ಪ್ರೀಮಿಯಂ, ಅಧಿಕ ಬೋನಸ್, ಆಯಾ ಸಮಯದ ಬೋನಸ್, ರಿಟರ್ನ್ ಸಿಗುವುದು ಹೆಚ್ಚು, ಕಡಿಮೆ ಕಡಿಮೆ ಕಂತು, ಸುವರ್ಣ ಭವಿಷ್ಯದ ಭರವಸೆ ನಮ್ಮವರಿಗೆ ಬಹಳ ಉತ್ತಮ. ಆರ್ಪಿಎಲ್ಐ ಬೇರೊಂದಿಲ್ಲ ಇದಕ್ಕಿಂತ ಉತ್ತಮ. ಆರ್ಪಿಎಲ್ಐ ಬೇರೊಂದಿಲ್ಲ ಇದಕ್ಕಿಂತ ಉತ್ತಮ. ನಿಮ್ಮ ಕುಟುಂಬಕ್ಕೆ ನೀಡಿ ಸುರಕ್ಷಿತ ಜೀವನ ಆರ್ಪಿಎಲ್ಐ ಲೈಫ್ ಇನ್ಸೂರೆನ್ಸ್ ಪಾಲಿಸಿಯೊಂದಿಗೆ. ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಇಂದು ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in. December 21 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ December 22-23 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಬಾರೀಕಿ ಯಾರ ಮಗಳು ಈಗಿನ ಕಂಡ ಬಂದೇ ತಪ್ಪವಳೇಕಿನ್ನ ಸಿಪಯ್ಯ ರಂಬಾ ಪತಾರಿದ ಕಿಯೇ ಸೋತ್ರಿಯೊಳ್ಳಿಕೆ ಏನು ಜಕ್ಕಿಲ್ಲಿಂತಿರುವಳ್ಳ ಏನು ಸುಖ ಮಾಡುವಳ್ಳು ಯಾರೇಕೆ ಯಾರ ಮಕ್ಕಳು ಈಗಿನ ಕಂಡ ಬಂದಿದ್ದ ಬೋಳೇಕಿನ್ನ ಯಾರೇಕೆ ಯಾರ ಮಗಳ ಈಗಿನ ಕಂಡ ಬಂದಿದ್ದ ಬೋಳೇಕಿನ್ನ ಯಾರ ತಂಗಿ ಎಲ್ಲಿಗೆ ಕೋ ಬಂದವ್ ನಿನ್ನ ಕೆಳವರ್ತ ಮನ ಇಲ್ಲಿಗೆ ಬಂದ ಬಗೆಗೆ ನೀ ಅಳುವೋ ನೀನ ಎತ್ತಿಕೊಂಡ ಬಂದಿಡಿ ಕೂಸನ್ನ ಸಣ್ಣ ಬಾಲ ಕನ್ನ ಬಾಂಧವ ನೀನು ಒಬ್ಬ ಚಿನ್ನ ತಂಗಿಯಾಗೆ ಬಾಂಧವ ನೀನು ಒಬ್ಬ ಚಿನ್ನ ಹೇಳಬೇಕು ನಿಮ್ಮ ತಾಯಿ ತಂದಿ ಕುನ ಕೇಳ್ತೀನೋ ನನ್ನ ಕಿನ್ನಳಾಗಿ ಕುಂತಿದವೋ ನೀನ ತಂಗಿ ಮುಖ ಕಿನ್ನಳಾಗಿ ಕುಂತಿದವೋ ನೀನ ಅಪ್ಪ ಮಾಸ್ತರ ಕೇಳರಿ ನೀವ ಕೇಳ್ತೀನೋ ನನ್ನ ಬೆನ್ನತ್ತೆ ಬಂದೇ ನನ್ನ ಎನ್ನ ಗಂಡ ನ ಬೆನ್ನತ್ತೆ ಬಂದೇ ನನ್ನ ಬಿಟ್ಟವದಾನೋ ಪತಿ ತನ ಮಾಡಲು ಗತಿಯನ ಕೈದಾನೇನ ಅನ್ನ ಯದಿ ಒಡೆದ ಹೌ ಅರೆ ಕೈದಾನೇನ ಮನಿ ಬಿಟ್ಟ ಮುಂದಕ್ಕೆ ಬಂದೇ ನನ್ನ ಬಿಟ್ಟ ಹೋದಂತನ ಮತ್ತೆ ಕಣದೊಳಗೆ ಕಂಡೀರೇನ್ರಿ ಕಾಂತ ನನ್ನ ಕ್ಷಣದೊಳಗೆ ಕಂಡೀರೇನ್ರಿ ಕಾಂತ ನನ್ನ ಎಲ್ಲಿಂದ ಕತ್ತಿರಿಗಿ ನಾನು ಹೋಗಲ್ಲನ್ನ ತವರ ಮನೆಗಿನ್ನ ಅಣ್ಣ ಮಾನ ಮರ್ಯಾದಿ ಅವರು ಮಾಡ್ಯಾರೇನ ಅವರು ಮಾಡ್ಯಾರೇನ ಬಿಟ್ಟ ಹೋದಂತನ ಮತ್ತೆ ಕ್ಷಣದೊಳಗೆ ಕಂಡೀರೇನ್ರಿ ಕಾಂತ ನನ್ನ ಮತ್ತೆ ಕ್ಷಣದೊಳಗೆ ಕಂಡೀರೇನ್ರಿ ಕಾಂತ ನನ್ನ ಮನೆಗಿನ್ನ ಅಣ್ಣ ಬಿಟ್ಟ ಹೋದಂತನ ಮತ್ತೆ ಕ್ಷಣದೊಳಗೆ ಕಂಡೀರೇನ್ರಿ ಕಾಂತ ನನ್ನ ಮತ್ತೆ ಕ್ಷಣದೊಳಗೆ ಕಂಡೀರೇನ್ರಿ ಕಾಂತ ನನ್ನ ಮನೆಗಿನ್ನ ಬಿಟ್ಟ ಹೋದಂತನ ಮತ್ತೆ ಕ್ಷಣದೊಳಗೆ ಕಂಡೀರೇನ್ರಿ ಕಾಂತ ನನ್ನ ಮತ್ತೆ ಕ್ಷಣದೊಳಗೆ ಕಂಡೀರೇನ್ರಿ ಕಾಂತ ನನ್ನ ಮನೆಗಿನ್ನ ಬಿಟ್ಟ ಹೋದಂತನ ಮತ್ತೆ ಕ್ಷಣದೊಳಗೆ ಕಂಡೀರೇನ್ರಿ ಕಾಂತ ನನ್ನ ಮತ್ತೆ ಕ್ಷಣದೊಳಗೆ ಕಂಡೀರೇನ್ರಿ ಕಾಂತ ನನ್ನ